ಈಗ ಕೆಲವೊಮ್ಮೆ ಹಳ್ಳಿಯಲ್ಲೆಲ್ಲ ಹೇಳ್ತಿರ್ತಾರೆ, ಗರ್ಭಧರಿಸಿದಂಥ ರಾಸುಗಳಿಗೆ ಹೊಡಿಬಾರ್ದು, ಇದರಿಂದ ಏಟು ಬಿತ್ತಂದ್ರೆ ಗರ್ಭಪಾತ ಆಗತ್ತೆ. ಈಗ ಹೊಡಿಯುವಾಗ ಮೇಯಿಸುವಾಗ ದೊಡ್ಡ ಬಡಗಿಯಿಂದ ತಗೊಂಡು ಹೊಡಿತಾ ಇರ್ತಾರೆ, ಅವು ಏನೋ ಕೇಳಲಿಕ್ಕಂದ್ರೆ, ಮಾತು ಕೇಳಲಿಕ್ಕಂದ್ರೆ, ಹೋಗ್ಲಿಕ್ಕಂದ್ರೆ, ಇದು ಹೇಗೆ ನಿಜ ಅಂತೀರಾ? ಹೇಗೆ ಏನು ಒಂದು ಎಚ್ಚರಿಕೆಯನ್ನು ತಗೋಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ? ಓಡಿಸಿರ್ತಾರೆ ದನಗಳನ್ನು ಭಾಳಷ್ಟು. ರಾಸುಗಳು ಎಷ್ಟೇ ಜೋರಿದ್ರೂ ಸಹ ಗರ್ಭ ಧರಿಸಿದ ಮೇಲೆ ಸಾಧು ಆಗ್ಬಿಡ್ತವೆ, ಅಂದರೆ ಸಾಧು ಪ್ರಾಣಿಗಳಾದಂಗೆ ಆಗ್ಬಿಡ್ತವೆ. ಅವುಗಳಲ್ಲಿ ಅದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದರೆ ಪ್ರೊಜೆಸ್ಟ್ರಾನ್ ಪ್ರಚೋದಕ. ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಜಾಸ್ತಿ ಆದಂಗೆ ರಾಸುಗಳು ಮೈಲ್ಡ್ ಆಗ್ತಾ ಬರ್ತದೆ. ಸೊ ಅಂಥ ರಾಸುಗಳನ್ನು ಸಾಮಾನ್ಯವಾಗಿ ಹೊಡೆಯುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಕೆಲವು ಸ್ವಲ್ಪ ಜೋರಿದ್ರೂ ಸಹ ಅಂತ ರಾಸುಗಳನ್ನ ನಾವು ಹೊಡೆದಾಗ ಅವು ಏನನ್ನ ಜಂಪ್ ಮಾಡಿದಾಗ ಈ ತಗ್ಗುಗಳನ್ನ ಜಂಪ್ ಮಾಡಿಬಿಡ್ತವೆ, ಜಂಪ್ ಮಾಡ್ತವೆ. ಸೊ ಜಂಪ್ ಮಾಡಿದಾಗ ಏನಾಗುತ್ತೆ, ಗರ್ಭಕೋಶ ಸುರುಳಿ ಆಗ್ಬೋದ್ರಿ. ಸೊ ಟಾರ್ಷನ್ ಅಂತಂದು ಹೇಳಿ ಕರಿತೀವಿ ನಾವು, ಯುಟ್ರಿನ್ ಟಾರ್ಷನ್ ಅಂತ. ಅದು ಈ ಗರ್ಭಕೋಶದ ಕಂಠದ ಮುಂದೆ ಆಗ್ಬೋದು ಅಥವಾ ಹಿಂದೆ ಆಗ್ಬೋದು, ಎರಡರಲ್ಲೂ ಸಹ ಡೇಂಜರ್. ಸೊ ಗರ್ಭಪಾತ ಆಗುತ್ತೆ, ಭ್ರೂಣ ಸತ್ತೋಗುತ್ತೆ, ಆದ್ರೆ ಭ್ರೂಣ ಹೊರಗೆ ಬರೋದಿಲ್ಲ. ಸೊ ಇದು ಬಹಳ ಒಂದು ದೊಡ್ಡ ಡೇಂಜರ್ ಅಂತಂದು ಹೇಳ್ಬೋದು ನಾವು. ಸೊ ಅಂತ ಟೈಮ್ನಲ್ಲಿ ನಾವೇನ್ ಮಾಡ್ಬೇಕು, ಆತರ ಏನನ್ನ ಆದ್ರೆ ಕೆಚ್ಚಲು ಇದಾಗುತ್ತೆ, ಎಲ್ಲ ಫಾರ್ಮೇಶನ್ ಆಗುತ್ತೆ, ಮತ್ತೆಲ್ಲ ಕೆಚ್ಚಲು ಬತ್ತೋಗುತ್ತೆ, ಆದ್ರೆ ಅಬಾರ್ಷನ್ ಆಗಲ್ಲ, ಕಂದಾಕಲ್ಲ. ಕಂದಾಕಲ್ಲ, ಒಳಗಡೆ ನಾವು ಪರೀಕ್ಷೆ ಮಾಡಿ ನೋಡಿದಾಗ ಗರ್ಭಚೀಲ ಸುರುಳಿ ಆಗಿರೋದು ಗೊತ್ತಾಗುತ್ತೆ. ಸೊ ಗರ್ಭಚೀಲ ಸುರುಳಿ ಆದಂತ ಕೇಸ್ಗಳನ್ನ ನಾವು ಅದನ್ನ ರಿಲೀವ್ ಮಾಡ್ಬೇಕು, ಅದನ್ನ ರಿಲೀವ್ ಮಾಡಿ ನಂತರ ನಾವು ಅದನ್ನ ಡೆಲಿವರಿ ಮಾಡ್ಬೇಕ್ರಿ. ಇಲ್ಲ ಅಂತಂದ್ರೆ ಒಳಗಡೆ ಸತ್ತೋಗ್ಬಿಟ್ಟು ಅದು ಪಾಯ್ಸನ್ ಆಗಿ, ಯಾವುದೇ ಒಂದು ಭ್ರೂಣ ಬದುಕಿರೋವರೆಗೂ ತಾಯಿ ಜೊತೆ ಹೊಂದಾಣಿಕೆ ಇರುತ್ತೆ, ಸತ್ತ ಮೇಲೆ ಅದು ಫಾರಿನ್ ಬಾಡಿ ತರ ಟ್ರೀಟ್ ಆಗ್ಬಿಡುತ್ತೆ. ಸೊ ದೇಹ ಅದನ್ನ ಬೇರೆಯ ಒಂದು ರೂಪ ಅಂತಂದು ಹೇಳಿ ತಿಳ್ಕೊಂಡು ಅದನ್ನ ಅಟ್ಯಾಕ್ ಮಾಡುತ್ತೆ. ಸೊ ಅಟ್ಯಾಕ್ ಮಾಡಿದಾಗ ಅಲ್ಲಿ ಫೈಬ್ರೋಸಿಸ್ ಆಗೋದಾಗ್ಲಿ ಅಥವಾ ನಂಜಾಗೋದಾಗ್ಲಿ, ಆ ನಂಜು ಜಾಸ್ತಿ ಆಗಿ ರಕ್ತಕ್ಕೆ ಸೇರಿದ್ರೆ ದೊಡ್ಡ ಹಾಕ್ಲನು ಸಾಯುವಂತ ಸಂದರ್ಭ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಓಡಿಸ್ಕೊಂಡು ಹೋಗೋದು, ಅವುಗಳನ್ನ ಜಂಪ್ ಮಾಡಿಸೋದು, ಒಡೆಯೋದು, ಬೆದರಿಸೋದು ಇಂಥವನ್ನ ಮಾಡಬಾರ್ದು ಆದಷ್ಟು. ಆಮೇಲೆ ಅದನ್ನ ಜನರಲ್ ಆಗಿ ಎಲ್ಲ ರಾಸುಗಳ ಜೊತೆ ಗರ್ಭಧರಿಸಿದ ರಾಸುಗಳನ್ನ ಬಿಡಬಾರ್ದು. ಇದು ಅತಿ ಮುಖ್ಯವಾಗಿ ರೈತರು ಗಮನಿಸಬೇಕಾದಂಥದ್ದು, ಸ್ಪೆಷಲಿ ಆಫ್ಟರ್ 7 ಮಂತ್ಸ್. ಕೊನೆಯ 3 ತಿಂಗಳೇನಿದೆ ಅದು ಬಹಳ ಸೂಕ್ಷ್ಮಾವಧಿ ಅಂತಂದು ಹೇಳ್ಬೋದು. ಈ 3 ತಿಂಗಳನ್ನ ನಾವು ಅವುಗಳನ್ನ ಚೆನ್ನಾಗಿ ಕಾಪಾಡಿದ್ರೆ ಸೇಫ್ ಡೆಲಿವರಿ ಮಾಡಬಹುದು. ಇಲ್ಲ ಅಂತಂದ್ರೆ ಈ ತರ ನಂಜಾಗದು ಅಥವಾ ಟಾರ್ಷನ್ ಆಗೋದು ಆಯ್ತು ಅಂತಂದ್ರೆ ಅದು ನೆಕ್ಸ್ಟ್ ಡೆಲಿವರಿಯಲ್ಲೂ ಸಹ ಅದು ಅಫೆಕ್ಟ್ ಆಗಂತ ಸಂದರ್ಭ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ರೈತರು ಆ ಗರ್ಭಧರಿಸಿದ ರಾಸುಗಳನ್ನ ಹೆಚ್ಚಾಗಿ ಬೆದರಿಸಬಾರ್ದು, ಓಡಿಸ್ಬೋದು, ಜಾಗೃತಿಯಿಂದ ನೋಡ್ಕೋಬೇಕು, ಓಡಿಸ್ಬಾರ್ದು. ಇತರ ದನಗಳ ಜೊತೆಗೆ ಬಿಡಬಾರ್ದು, ಸ್ಪೆಷಲಿ ಓರಿಗಳ ಜೊತೆ ಅಂತಂದು ಇರಬಾರ್ದು. ಸೊ ಎಲ್ಲ ಮುಂಜಾಗ್ರತೆಗಳನ್ನ ವಹಿಸಿದ್ರೆ ನಾವು ಆರೋಗ್ಯವಂತ ಕರುವನ್ನ ಪಡಿಬಹುದು ಅಂತಂದೇಳಿ ಈ ಮೂಲಕ ಹೇಳಿ. ಈಗ ಕೆಲವೊಮ್ಮೆ ಜಾನುವಾರುಗಳಲ್ಲಿ ಪ್ರತಿ ವರ್ಷನೂ ಮೇಲಿಂದ ಮೇಲೆ ಗರ್ಭಪಾತನ ಆಗ್ತಾ ಇರ್ತದೆ. ಎಷ್ಟು ಸಲ ಮಾಡಿದ್ರು ಆಗತ್ತೆ, 3ನೇ ತಿಂಗಳು, 6ನೇ ತಿಂಗಳು, 7ನೇ ತಿಂಗಳು ಗರ್ಭಪಾತ ಆಗ್ತಾ ಇರುತ್ತೆ. ಇದಕ್ಕೆ ಕಾರಣ ಏನಂತೀರಿ? ಒಮ್ಮೆ ಗರ್ಭಪಾತ ಆಗತ್ತೆ, 2ನೇ ಸಲನೂ ಆಗತ್ತೆ, 3ನೇ ಸಲನೂ ಆಗತ್ತೆ, ಇದೇನು ಹೆರಿಡಿಟಿಯಿಂದ ಬರ್ತದ ಅಂತಿರೋ ಅಥವಾ ಏನು ದೈಹಿಕ ಕಾರಣಗಳು ಅಥವಾ ನ್ಯೂಟ್ರಿಷನ್ ಪ್ರಾಬ್ಲಮ್ ಅಂತ ಹೇಳಿರ್ತಾವೆ, ಪೋಷಕಾಂಶಗಳ ಕೊರತೆ ಅಂತಿರೋ ಅಥವಾ ಏನಂತ ಇದಕ್ಕೆಲ್ಲ? ಸಾಮಾನ್ಯವಾಗಿ ಈ ಕಂದು ಆಗ್ತಕ್ಕಂಥದ್ದು ಅಬಾರ್ಷನ್ಸ್ ಏನಿದೆ, ಇದು 3ನೇ ತಿಂಗಳಲ್ಲಿ ಸತತವಾಗಿ ನಿರಂತರವಾಗಿ ಆಗ್ತಾ ಇದೆ, 3 ತಿಂಗಳು ತುಂಬಿದ ತಕ್ಷಣ ಆಗ್ತಾ ಇದೆ ಅಂದ್ರೆ ಕೆಲವು ಪ್ರೋಟೋಜುವನ್ ಡಿಸೀಸಸ್ ಅಂತ ಹೇಳ್ತೀವಿ, ಟ್ರೈಕೋಮೋನಿಯಾಸಿಸ್ ಅಂತ ಬರುತ್ತೆ. ಸೊ ಮತ್ತೆ ಅನಾಪ್ಲಾಸ್ಮೋಸಿಸ್ ಅಂತ ಬರುತ್ತೆ. ಸೊ ಇಂಥವನ್ನ ನಾವು ಸಸ್ಪೆಕ್ಟ್ ಮಾಡಬಹುದು. ಸೊ ಕಂಟಿನ್ಯೂಸ್ ಆಗಿ 3ನೇ ತಿಂಗಳಲ್ಲಿ ನಾವು ಅಬಾರ್ಷನ್ ಅನ್ನ ನೋಡ್ತಾ ಇದೀವಿ ಅಂದ್ರೆ ಅಂಥವನ್ನ ನಾವು ರಕ್ತ ಪರೀಕ್ಷೆಗೆ ಒಳಪಡಿಸಬೇಕಾಗತ್ತೆ. ನೆಕ್ಸ್ಟ್ 7ನೇ ತಿಂಗಳಲ್ಲಿ ಸತತವಾಗಿ ಕೆಲವು ರಾಸುಗಳು ಗರ್ಭಪಾತ ಆಗ್ತಾ ಇದಾವೆ ಅಂದ್ರೆ ಅವುಗಳನ್ನು ಸಹ, ಅವುಗಳ ರಕ್ತವನ್ನು ಸಹ ನಾವು ಪರೀಕ್ಷೆಗೆ ಒಳಪಡಿಸಬೇಕು. ಪರೀಕ್ಷೆಗೆ ಒಳಪಡಿಸಿ ನಾವು ಕಾಯಿಲೆಗಳನ್ನ ಖಾತ್ರಿ ಮಾಡ್ಕೋಬೇಕು. ಸಾಮಾನ್ಯವಾಗಿ 2-3 ಸಾರಿ ಕಂಟಿನ್ಯೂಸ್ ಆಗಿ ಸೇಮ್ ಇದರಲ್ಲಿ ಅಬಾರ್ಷನ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ನಂಜು ರೋಗಗಳೇ ಕಾರಣ. ಈ ನಾವು ಪೌಷ್ಟಿಕಾಂಶಗಳ ಕೊರತೆಯನ್ನು ನಾವು ನೋಡಿದಾಗ ಅಂಥ ಹಸುಗಳು ಯಾವ ಬೇಕಾದರೂ ಆಗ್ಬೋದು, ಕಂದಾಕ್ಬೋದು. ಅದು 4ನೇ ತಿಂಗಳಾಗಿರ್ಬೋದು, 7ನೇ ತಿಂಗಳಾಗಿರ್ಬೋದು, 9ನೇ ತಿಂಗಳಲ್ಲೂ ಆಗಿರ್ಬೋದು. ಪೌಷ್ಟಿಕಾಂಶಗಳ ಕೊರತೆ ಇದ್ರೆ ಕಂದು ಹಾಕೋದಕ್ಕಿಂತ ಸಣ್ಣ ಕರುಗಳು ಹುಡ್ತವೆ, ಕಂದು ಹಾಕಲ್ಲ, ಬಟ್ ಜೀವಂತ ಕರುಗಳು ಸಣ್ಣ ಕರುಗಳು ಹುಡ್ತವೆ. ಅದೇ ಸ್ಟಾರ್ಟಿಂಗ್ 3 ತಿಂಗಳಲ್ಲಿ ನಾವು ಪೌಷ್ಟಿಕಾಂಶಗಳ ಕೊರತೆಯನ್ನು ನೋಡಿದ್ರೆ ಆ ಒಂದು ಭ್ರೂಣ ಕರಗೋಗಂತ ಸಂದರ್ಭಗಳು ಜಾಸ್ತಿ ಇರುತ್ತೆ. ಕೊನೆಯ ಹಂತಗಳಲ್ಲಿ ನಾವು ಪೌಷ್ಟಿಕಾಂಶಗಳ ಕೊರತೆ ಇದ್ರೂ ಸಹ ಸಣ್ಣ ಕರುಗಳು ಹುಟ್ಟುವಂತ ಸಂದರ್ಭಗಳು ಜಾಸ್ತಿ ಇರ್ತವೆ. ಸಣ್ಣ ಕರುಗಳು ಹುಟ್ಟಿದ್ರೆ ತೂಕ ಕಡಿಮೆ ಆದ್ರೆ ಅವು ವಾತಾವರಣಕ್ಕೆ ಹೊಂದ್ಕೊಳಲ್ಲ, ಮತ್ತು ಸತ್ತೋಗುವಂತ ಸಂದರ್ಭಗಳು ಜಾಸ್ತಿ ಇರುತ್ತೆ. ಸೊ ಒಂದು ಹಸು ಅಥವಾ ಎಮ್ಮೆ ಪದೇ ಪದೇ ಅಬಾರ್ಷನ್ ಆಗ್ತಾ ಇದೆ ಅಂದ್ರೆ 3 ತಿಂಗಳಾಗಿರ್ಬೋದು ಅಥವಾ 7ನೇ ತಿಂಗಳಾಗಿರ್ಬೋದು, ಅಂತ ಒಂದು ಸಂದರ್ಭದಲ್ಲಿ ರಕ್ತ ಪರೀಕ್ಷೆ ಮಾಡಿಸಿ ಯಾವ ನಂಜು ರೋಗ ಇದೆ ಅಂತ ತಿಳ್ಕೊಳ್ಳೋದು ಬಹಳ ಒಳ್ಳೇದು. ಈಗ ಕೆಲವೊಂದಿಷ್ಟು ಮಂದಿಗೆ ಹಳ್ಳಿಯೊಳಗೆ ಗೊತ್ತೇನೆ ಆಗೋದಿಲ್ಲ ಗರ್ಭಪಾತ ಆದದ್ದು, ಕಟ್ಟಿನ 4 ತಿಂಗಳಾತು ಅಂತಂದ್ರೆ ಅದಕ್ಕೇನು ಗರ್ಭಪಾತ ಆಗ್ತಾ ಇದೆ ಅಂದ್ರೆ ಲಕ್ಷಣಗಳು ಏನು ಬರ್ತವೆ, ಏನಾದರೂ ಸೆಕ್ರೆಷನ್ ಸ್ರಾವ ಈ ತರ ಬರ್ತಾ ಇರುತ್ತೆ, ಹೇಗೆ ಕಂಡುಹಿಡಬೇಕು ಅದನ್ನ ಗರ್ಭಪಾತದ್ದು ನಮ್ಮ ಜಾನುವಾರು ಸಾಕಾಣಿಕೆದಾರರು? ಬಹಳ ಒಳ್ಳೆ ಕ್ವಶನ್ ಇದು. ಗರ್ಭಪಾತ ಆಗಿದೆ ಅಂತಂದು ಹೇಳಿ ನಮಗೆ ಸಾಮಾನ್ಯವಾಗಿ 3 ತಿಂಗಳು ಒಳಗಡೆ ಏನನ್ನ ಗರ್ಭಪಾತ ಆಯ್ತು ಅಂದ್ರೆ ಅದು ಗೊತ್ತೇ ಆಗೋದಿಲ್ಲ. ಅದರಲ್ಲಿ ಯಾವುದೇ ಒಂದು ಡಿಸ್ಚಾರ್ಜ್ ಇರೋದಿಲ್ಲ ಅಥವಾ ಯಾವುದೇ ಒಂದು ಸ್ಮೆಲ್ ಇರಲ್ಲ, ಏನೂ ಇರಲ್ಲ. ಯಾಕಂದ್ರೆ 3 ತಿಂಗಳ ಒಳಗಡೆ ಭ್ರೂಣ ಬಹಳ ಚಿಕ್ಕದಿರುತ್ತೆ, ಅದು ಕರಗೋದ್ರೆ ಅದು ಗೊತ್ತೇ ಆಗೋದಿಲ್ಲ. ರೀಸಸ್ ಅಲ್ಲಿ ಅದು ಗೋಮೂತ್ರದ ಮುಖಾಂತರ ಹೊರಗೆ ಹೋಗ್ಬಿಡುತ್ತೆ, ಗೊತ್ತೇ ಆಗಲ್ಲ. ಆದ್ರೆ ಈ 5ನೇ ತಿಂಗಳು, 3 ತಿಂಗಳು ತುಂಬಿದ ಮೇಲೆ, 3 ತಿಂಗಳು ತುಂಬಿದ ಮೇಲೆ ಏನನ್ನ ಅಬಾರ್ಷನ್ಸ್ ಆಯ್ತು ಅಂದ್ರೆ, ಅಂತ ಒಂದು ಇದರಲ್ಲಿ ಜ್ವರ ಇರ್ಬೋದು, ಅಥವಾ ಫೀಟಲ್ ಮೆಂಬ್ರೇನ್ಸ್ ಒಳಗಡೆನೆ ಉಳ್ಕೊಳ್ಳೋಂಥ ಸಂದರ್ಭ ಇರ್ತದೆ, ಅಥವಾ ಯೋನಿಯ ಭಾಗದಿಂದ ಹೊರಗಡೆ ಜೋತು ಬಿದ್ದಿರುತ್ತೆ, ಅಥವಾ ಕೆಟ್ಟ ದ್ರವ ಹೊರ ಬರ್ತಾ ಇರುತ್ತೆ, ವಾಸನೆ ಇರುತ್ತೆ, ಕೆಲವೊಮ್ಮೆ ರಕ್ತ ಬರ್ಬೋದು, ಕೆಲವೊಮ್ಮೆ ಕೀವು ಬರ್ಬೋದು, ಕೆಲವೊಂದು ಮಮ್ಮಿಫಿಕೇಶನ್ ಅಂತ ಆಗುತ್ತೆ, ಮಮ್ಮಿಫಿಕೇಶನ್ ಮಸರೇಷನ್ ಅಂತಂದು ಹೇಳಿ ಕೆಲವು ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಬಹಳ ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಮಸರೇಷನ್ ಟೈಮ್ನಲ್ಲಿ ಎಸ್ಪೆಷಲಿ. ಸೊ ಒಳಗಡೆ ಬೋನ್ಸ್ ಅಷ್ಟೇ ಬರ್ತಾ ಇರುತ್ತೆ, ಕೆಲವೊಂದ್ಸಾರಿ ಸಗಣಿ ಹಾಕಿದಾಗೆಲ್ಲ ಮೂಳೆಗಳು ಹೊರಗೆ ಬರ್ತಾ ಇರ್ತವೆ, ಕರುವಿನ ಮೂಳೆಗಳು ಹೊರಗೆ ಬರ್ತಾ ಇರ್ತವೆ. ಸೊ ಈ ತರ ಒಂದು ಲಕ್ಷಣಗಳನ್ನ ಕಂಡು ಬಂದಾಗ, ಜ್ವರ ಏನನ್ನ ಇದ್ದಾಗ, ಅಂತ ಒಂದು ಲಕ್ಷಣಗಳನ್ನ ಗಮನಿಸಿ ರೈತರು ಅವುಗಳಿಗೆ ಸೂಕ್ತ ಚಿಕಿತ್ಸೆಯನ್ನ ನೀಡಿಸ್ಬೇಕು. ಅದು ಒಂದೇ ಇದರ ಒಂದು ಪ್ರಮುಖ ಲಕ್ಷಣ ಆಗುತ್ತೆ. ಸೊ ಗರ್ಭಧರಿಸಿದ ಅಂದ್ರೆ ಕೃತ ಗರ್ಭಧಾರಣೆ ಮಾಡಿದ್ಮೇಲೆ ಸಾಮಾನ್ಯವಾಗಿ 4ನೇ ತಿಂಗಳಲ್ಲಿ ಗರ್ಭಪರೀಕ್ಷೆ ಮಾಡಿಸ್ಬೇಕು. ಗರ್ಭಪರೀಕ್ಷೆ ಮಾಡಿಸಿ ಅದು ನೆಗೆಟಿವ್ ಇದೆ ಅಂತ ಅಂದ್ರೆ ಪುನಃ ಮತ್ತೆ ಅದನ್ನ ಗರ್ಭಧಾರಣೆಗೆ ಒಳಪಡಿಸಬೇಕಾಗತ್ತೆ. ಈ ಅನೇಕ ಬಾರಿ ನಾವು ರಿಪೀಟ್ ಬ್ರೀಡಿಂಗ್ ಅಂತ ಹೇಳಿ ಕರಿತೀವಿ. 3-4 ಸರಿ ಕೃತ ಗರ್ಭಧಾರಣೆ ಮಾಡಿದ್ರು ಸಹ ಆರೋಗ್ಯವಂತ ಹಸು ರಿಪೀಟ್ ಆಗ್ತಾನೆ ಇರುತ್ತೆ, ಆಗ ನಿಲ್ಲೋದಿಲ್ಲ, ಗರ್ಭ ಧರಿಸೋದಿಲ್ಲ. ಸೊ ಗರ್ಭಧಾರಣೆ ಮಾಡಿದಾಗ್ಯೂ ಗರ್ಭ ಧರಿಸುವುದಿಲ್ಲ. ಸೊ ಅಂತ ಒಂದು ಹಸುಗಳಿಗೆ ನಾವು ಮುಖ್ಯವಾಗಿ ಪೌಷ್ಟಿಕಾಂಶಗಳ ಕೊರತೆ ಅಂತ ಹೇಳ್ಬೋದು. ಸೊ ಪೌಷ್ಟಿಕಾಂಶಗಳನ್ನ ನಾವು ಪೂರೈಕೆ ಮಾಡಿದಲ್ಲಿ, ಸ್ಪೆಷಲಿ ಮಿಶ್ರತಳಿ ಹಸು ಸಾಕಾಣಿಕೆಯಲ್ಲಿ ಖನಿಜ ಮಿಶ್ರಣಗಳ ಪೂರೈಕೆ, ಖನಿಜ ಮಿಶ್ರಣ ಮತ್ತೆ ಈ ಜೀವಸತ್ವಗಳ ಪೂರೈಕೆ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಪ್ರತಿ ಹಸುವಿಗೂ ಸಹ ಉತ್ತಮ ಕರುಗಳನ್ನು ಪಡಿಬೇಕು ಅಂತಂದ್ರೆ ಗರ್ಭಪಾತ ಆಗದಂಗೆ ನೋಡ್ಕೋಬೇಕು, ಪ್ರಚೋದಕಗಳ ಕೊರತೆ ಉಂಟಾಗಬಾರದು ಅಂದ್ರೆ ಸರಿಯಾದ ಆಹಾರವನ್ನು ಕೊಡಬೇಕು. ಆಹಾರ ಕ್ರಮ ಅಂತಂದ ತಕ್ಷಣ ನಾವು ಒಣಮೇವು, ಹಸಿರುಮೇವು ಮತ್ತೆ ದಾಣಿ ಮಿಶ್ರಣ, ಮೂರನ್ನು ನಾವು ಸಹ ಅಂತ ರಾಸುಗಳಿಗೆ ಕೊಡಬೇಕು. ಇವೆಲ್ಲವುಗಳನ್ನ ಕೊಟ್ಟು ಖನಿಜ ಮಿಶ್ರಣ ಪ್ರತಿ ಹಸುವಿಗೆ ಅಥವಾ ಎಮ್ಮೆಗೆ 50 ಗ್ರಾಂ ಪ್ರತಿನಿತ್ಯ ಕೊಡಬೇಕು. ಹಾಲು ಕೊಡ್ತಕ್ಕಂತ ರಾಸುಗಳಾಗಿರ್ಬೋದು ಅಥವಾ ಗರ್ಭ ಧರಿಸಿರ್ತಕ್ಕಂತ ರಾಸುಗಳಾಗಿರ್ಬೋದು, ಪ್ರತಿನಿತ್ಯ 50 ಗ್ರಾಂ ಖನಿಜ ಮಿಶ್ರಣ ಪುಡಿಯನ್ನ ಕೊಟ್ಟರೆ ಬಹುತೇಕ ಗರ್ಭಪಾತದ ತೊಂದರೆಗಳನ್ನ ನಾವು ನಿವಾರಣೆ ಮಾಡಬಹುದು. ಒಳ್ಳೇದು ಡಾಕ್ಟರ್ ಶ್ರೀಧರ್ ಅವರೇ. ಇದುವರೆಗೂ ಜಾನುವಾರುಗಳಲ್ಲಿ ಆಗ್ತಕ್ಕಂತ ಗರ್ಭಪಾತಕ್ಕೆ ಕಾರಣ ಪರಿಹಾರ ಜೊತೆಗೆ ಏನು ಮುನ್ನೆಚ್ಚರಿಕೆಯನ್ನ ನಮ್ಮ ಜಾನುವಾರು ಸಾಕಾಣಿಕೆದಾರರು ತಗೋಬೇಕಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ಮಾಡಿಕೊಟ್ರಿ. ನಮ್ಮ ಜಾನುವಾರು ಸಾಕಾಣಿಕೆದಾರರು ಇಂಥ ವಿಚಾರವನ್ನು ಗಮನಿಸಿ ಜಾನುವಾರುಗಳ ಬಗ್ಗೆ ಹೆಚ್ಚಿನ ವಿಶೇಷವಾದಂಥ ಅದರಲ್ಲಿ ಗರ್ಭಧರಿಸಿದಂಥ ಜಾನುವಾರುಗಳ ಒಂದು ಕಾಳಜಿಯನ್ನು ಮಾಡಲಿ ಅಂತೇಳಿ ನಾ ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಜಾನುವಾರುಗಳಿಗೆ ಗರ್ಭಪಾತಕ್ಕೆ ಕಾರಣ ಮತ್ತು ಪರಿಹಾರ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಶ್ರೀಧರ್ ಜೆಎನ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ್ ಕಿಸಾನ್ ಅಬ್ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ರೈತ ಬಾಂಧವರೇ, ಈಗ ಕೇಳಿ ದೇವದುರ್ಗ ತಾಲೂಕು ಮಸರಕಲ್ ಗ್ರಾಮದ ಚನ್ನವೀರಪ್ಪ ಕುಂಬಾರ್ ಅವರ ಕೃಷಿ ಅನುಭವಗಳನ್ನು. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ದೇವದುರ್ಗ ತಾಲೂಕು ಮಸರಕಲ್ ಗ್ರಾಮದ ಚನ್ನವೀರಪ್ಪ ಅವರು. ಇವರು ಮೂಲತಃ ಕೃಷಿ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಪಡ್ಕೊಂಡಿದ್ದಾರೆ. ಮಸರಕಲ್ ಗ್ರಾಮದಲ್ಲಿ ಒಕ್ಕಲುತನ ಮಾಡ್ತಿದ್ದಾರೆ. ಅಂದರೆ ಸುಮಾರು 30 ವರ್ಷ ಇಲಾಖೆಯಲ್ಲಿ, ಕೃಷಿ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಕೃಷಿಯಲ್ಲಿ ನಿರತರಾಗಿದ್ದಾರೆ. ಈ ಒಂದು ಮಸರಕಲ್ ಭಾಗದಲ್ಲಿ ಬೆಳೆಗಳ ಒಂದು ಪರಿಸ್ಥಿತಿಗಳಾಯಿತು, ಜೊತೆಗೆ ಯಾವ ರೀತಿ ಭೂಮಿ ಇದೆ, ಜೊತೆಗೆ ಅವರ ಒಂದು ಒಕ್ಕಲುತನ ಹೇಗಿದೆ, ಮೊದಲು ಹೇಗಿತ್ತು, ಯಾವ ರೀತಿ ಒಕ್ಕಲುತನದಲ್ಲಿ ಒಂದು ವಿಶೇಷವಾಗಿ ಮಸರಕಲ್ ಗ್ರಾಮದಲ್ಲಿ ಬದಲಾವಣೆ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಚನ್ನವೀರಪ್ಪ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ಚನ್ನವೀರಪ್ಪರೇ, ತಾವು ಶಾಲೆಯನ್ನು ಎಲ್ಲಿವರೆಗೆ ಓದಿರಿ? ನಾವು ನೋಡಿ ಸರ್, 1ರಲ್ಲಿದ್ದ 10ನೇ ಕ್ಲಾಸ್ವರೆಗೆ ಓದಿವಿ ಸರ್. ಆಮೇಲೆ 1 ವರ್ಷ ಕೃಷಿ ತರಬೇತಿ ಪಡೆದ್ವಿ ಸರ್. ಅದಾದಮೇಲೆ ಕೃಷಿ ಇಲಾಖೆಯಲ್ಲಿ ನಾವು ಕೃಷಿ ಸಹಾಯಕರಂತೇಳಿ 26 ವರ್ಷ ಸರ್ವಿಸ್ ಮಾಡೀನಿ ಸರ್. ಆಮೇಲೆ ಸಹಾಯಕ ಕೃಷಿ ಅಧಿಕಾರಿಗೆ ಆಗಿ 10 ವರ್ಷ ಸರ್ವಿಸ್ ಮಾಡೀನಿ ಸರ್. ಒಟ್ಟು ನಮ್ಮ ಸರ್ವಿಸು 36 ವರ್ಷ ಸರ್. ಸೊ ಈಗ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನಾಗಿ ನಿಮ್ಮ ಮಸರಕಲ್ ಗ್ರಾಮದಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದೀರಿ? ಹಾ, ಕೃಷಿ ಮಾಡ್ತಾ ಇದ್ದೀವಿ ಸರ್. ಎಲ್ಲ ನಾವು ಕೃಷಿ ಇಲಾಖೆದೇ ಒಂದು ಅನುಭವ ಪ್ರಕಾರ ರೈತರಿಗೆ ಕೆಲವು ಸಲಹೆಗಳನ್ನು ಕೊಡ್ತಾ ಇರ್ತದೆ. ಹೌದು ಸರ್. ಇಲ್ಲಿ ಮಸರಕಲ್ ಭಾಗಕ್ಕೆ ಬಂದರೆ ಇಲ್ಲಿ ಹೇಗೆ ಹಿಡುವಳಿ ಅದು ಹೇಗೆ ಅದ, ಒಬ್ಬೊಬ್ಬರಿಗೆ ಭೂಮಿ ಎಷ್ಟೆಷ್ಟದಾವೆ, ನೀರಾವರಿ ಅನುಕೂಲತೆ ಹೇಗೈತೆ ನಿಮ್ಮ ಊರಲ್ಲೆಲ್ಲ, ಮತ್ತು ಒಣಬೇಸಾಯದ ಎಷ್ಟೆಷ್ಟು ಪ್ರತಿಶತ ನೀರಾವರಿ ಒಣಬೇಸಾಯದ ನಿಮ್ಮ ಊರಲ್ಲಿ? ಈ ನಮ್ಮಲ್ಲಿ ನೋಡಿ ಸರ್, ಈಗ ನೀರಾವರಿ ಬಗ್ಗೆ ಅಂತಂದ್ರೆ ಅರ್ಧ ಭಾಗ ನೀರಾವರಿ ಆಗಿದೆ ಸರ್, ಇನ್ನು ಅರ್ಧ ಭಾಗ ನೀರಾವರಿ ಆಗಿಲ್ಲ ಸರ್. ಹೇಗೆ ಹಿಡುವಳಿ ರೈತರಿಗೆ ಎಷ್ಟೆಷ್ಟು ಭೂಮಿ ಅದಾವ ಇಲ್ಲಿ, ಕಡಿಮೆ ಅಂದ್ರೆ ಎಷ್ಟದಾವ, ಜಾಸ್ತಿ ಅಂದ್ರೆ ಎಷ್ಟದಾವ ಒಬ್ಬ ರೈತರಿಗೆ? ಇಲ್ಲಿ ಸಣ್ಣ ರೈತರನ್ನು ಅದರ ಸರ್, ದೊಡ್ಡ ರೈತರನ್ನು ಅದರ ಸರ್, ಎರಡು ಟೈಪ್ ರೈತರ ಸರ್. ಅಂದ್ರೆ 100 ಎಕರೆ 200 ಎಕರೆ ಭೂಮಿ ಇದ್ದಂತವ್ರದಾರ? ಅಷ್ಟು ದೊಡ್ಡ ರೈತರಲ್ಲ ಸರ್, ಒಂದು 25-50 ಒಳಗಡೆ ಸರ್. ಆಮೇಲೆ 5 ಎಕರೆ 10 ಎಕರೆ ಈ ತರ ಇದೆ ಸರ್. ಹೇಗೆ ಮಸರಕಲ್ ಗ್ರಾಮ ದೊಡ್ಡ ಊರು, ಎಷ್ಟು ಮನೆಗಳದಾವ ಅಂದಾಜ್ ಇಲ್ಲಿ, ಜನಸಂಖ್ಯೆ ಎಷ್ಟೆಷ್ಟು ಐತಿದ್ದಲ್ಲ ಇಲ್ಲಿ ನೋಡಿ ಸರ್? ನಮ್ಮ ಊರು 6 ವಾರ್ಡ್ಗಳು ಪಂಚಾಯತ್ ವಾರ್ಡ್ಗಳದಾವ ಸರ್. ಒಂದು ವಾರ್ಡ್ಗೆ ನಾವು ಒಂದು ಸರಾಸರಿ ಜನಸಂಖ್ಯೆ ಅಂದ್ರೆ 1,000 ಇರ್ಬೋದು ಸರ್ ಅಷ್ಟೇ. ಸರ್, ಅಂದ್ರೆ ನಿಮ್ಮ ಊರಿನ ಜನಸಂಖ್ಯೆ 6,000 ಆಗತ್ತಾ ಇದು? ಆಗ್ಬೋದು ಸರ್, 6,000. 6 ವಾರ್ಡ್ ಅದಾವ ಸರ್. ಸರ್, ಒಂದು ನಮ್ ಗ್ರಾಮನೇ 6 ವಾರ್ಡ್ ಸರ್. 6 ವಾರ್ಡ್, 6 ವಾರ್ಡ್ಗಳು ಸರ್, ನಮ್ ಮಸರಕಲ್ ಗ್ರಾಮದಲ್ಲಿ 6 ವಾರ್ಡ್ಗಳು ಸರ್. ಹೇಗೆ ನಿಮ್ಮ ಊರಿನ ಭೂಮಿ ಎಂತ ಭೂಮಿ ಐತಿ ಇಲ್ಲಿ, ಕೆಂಪು ಭೂಮಿನೋ, ಕಪ್ಪು ಭೂಮಿನೋ, ಮಸಾರಿ ಭೂಮಿನೋ, ಅಥವಾ ಮಡ್ಡಿ ಭೂಮಿ, ಕಲ್ಲು ಭೂಮಿ ಅಂತ ಹೇಳ್ತಾರಲ್ಲ, ಆ ತರ ಯಾವ ತರ ಭೂಮಿ ಐತಿದೆಲ್ಲ? ನಮ್ಮೂರ್ನಲ್ಲಿ ನೋಡಿ ಸರ್, ಇಲ್ಲಿ ನಮ್ಮಲ್ಲಿ ಮಸಾರಿ ಭೂಮಿ ಒಂದು 25% ಮಸಾರಿ ಭೂಮಿ ಐತೆ ಸರ್, 75% ಕಪ್ಪು ಭೂಮಿ ಐತೆ ಸರ್. ಹೇಗೆ ತಾವು ಹೇಳಿದ್ರೆ ಈಗ ಒಂದು 50% ನೀರಾವರಿ, 50% ಒಣಬೇಸಾಯ ಇದೆ ಅಂತಕ್ಕಂಥ ವಿಚಾರ, ನೀರಾವರಿ ಅಂತಂದ್ರೆ ಹೇಗೆ ನೀರಾವರಿ, ಕೆನಾಲ್ ಬರ್ತಾ ಇದೆಯಾ ಅಥವಾ ಬಾವಿಗಳಿದಾವ, ಬೋರ್ವೆಲ್ಗಳಿದಾವ, ಹೇಗೆ? ನಮ್ಮಲ್ಲಿ ನೋಡಿ ಸರ್, ಇಲ್ಲಿ ಕೃಷ್ಣ ಭಾಗ ಜಲ ನಿಗಮದಿಂದ ಬಲದಂಡೆ ಕಾಲುವೆ ಬಂದದ ಸರ್. ಈ ಬಲದಂಡೆ ಕಾಲುವೆ ಬಂದಲ್ಲಿ ನಮ್ಮಲ್ಲಿ ಏನಾಗುತ್ತೆ ಸರ್, ಇಲ್ಲಿ ಇದು ಲೈಟ್ ಇರಿಗೇಷನ್ ಮಾಡ್ಬೇಕಂತ ಐತೆ ಸರ್ ರೈತರಿಗೆ. ಲೈಟ್ ಇರಿಗೇಷನ್ ಮಾಡೋದಂದ್ರೆ ಈ ಆಲ್ಮೋಸ್ಟ್ ಆಲ್ ಎಲ್ಲ ರೈತರು ನೀರಾವರಿ ಲೈಟ್ ಇರಿಗೇಷನ್ ಮಾಡ್ತಾರೆ ಸರ್. ಎಲ್ಲೆಲ್ಲಿ ನೀರಿಂದು ಭೂಮಿ ಸೌಳು ಜೌಳು ಇದ್ದಲ್ಲಿ ಅನಿವಾರ್ಯ ಆಗಿ ಭತ್ತ ಮಾಡ್ತಾರೆ ಸರ್. ನಮ್ಮಲ್ಲಿ ಆಕ್ಚುಯಲ್ ಅಂದ್ರೆ ಹೆವಿ ಇರಿಗೇಷನ್ ಅಲೌ ಇಲ್ಲ ಸರ್. ಆ ಭತ್ತ ಎಲ್ಲಿ ಮಾಡ್ತಾರೆ ಸರ್, ಅವರು ಅದಕ್ಕೆ ಏನಂದ್ರೆ ಪೆನಲ್ಟಿ ಆಗ್ತಾರೆ ಸರ್ ಆ ಭೂಮಿಗೆ. ಉಳಿದ ಆದಡಿಗೆಲ್ಲ ಯಥಾ ಪ್ರಕಾರ ನೀರಾವರಿ ತೆರಿಗೆ ತಗೊಂತಾರೆ ಸರ್. ಹೇಗೆ ಎಷ್ಟು ಪ್ರತಿಶತ ನೀರಾವರಿ ಭೂಮಿಯಲ್ಲಿ ಭತ್ತ ಬೆಳೀತಾರೆ ರೈತರು, 100ಕ್ಕೆ ಎಷ್ಟು ಭಾಗ ಭೂಮಿ ಭತ್ತವನ್ನು ಆಕ್ರಮಣ ಆಗಿದೆ? ಇಲ್ಲ, ಭತ್ತದ ಆಕ್ರಮಣ ಎಲ್ಲೆಲ್ಲಿ ಸರ್, ಎಲ್ಲಿ ಯಾವ 1/2 ಭೂಮಿ ಬೆಳೆಯಲ್ಲ ಸರ್. ಎಲ್ಲಿ ಹತ್ತಿ ಮೆಣಸಿನಕಾಯಿ ಆಗಲಿ, ಬೇರೆ ನಮ್ದು ಸಜ್ಜೆ ಆಗಲಿ, ಬೇರೆ ಬೆಳೆ ಬೆಳ್ಳಾರದಲ್ಲಿ ಅಂಥದ್ದಲ್ಲಿ ಸೌಳು ಜೋಳಿಗೆ ಮಾತ್ರ ಅದ ಸರ್, ಒಂದು 5% ಅದು ಇರ್ಬೋದು ಸರ್ ಅಷ್ಟೇ ಅಷ್ಟೇ ಸರ್ ಮೇಜರ್ ಬೆಲ್ಲ. ಮುಖ್ಯವಾದಂತ ಬೆಳೆ ಯಾವ್ದು ಇಲ್ಲಿ? ಇಲ್ಲಿ ನೋಡಿ ಸರ್, ನಮ್ಮ ಮುಖ್ಯ ಒಂದು ಬೆಳೆ ಅಂದ್ರೆ ಈಗೇನಾಗ್ಬಿಟ್ರೆ ಸರ್, ನಮ್ಮ ತಾಲೂಕ ಬರೇ ಮೆಣಸಿನ ಗಿಡ ಹತ್ತಿ ಈ ಬೆಳೆಗಳಿಗೆ ಹೋಗ್ಬಿಟ್ರ ಸರ್, ಜನ ಎಲ್ಲ ವಾಣಿಜ್ಯ ಬೆಳೆಗಳಿಗೆ ಹೋಗ್ಬಿಟ್ರ ಸರ್, ಎಲ್ಲ ಹೋಗ್ಬಿಟ್ರ ಸರ್. ಯಾಕೆ ಈ ಬೆಳೆಗಳು ಹಣದ ಬೆಳೆಗಳಂತ ಹೋದ್ರ, ಅಥವಾ ಮಾಡ್ಲಿಕ್ಕೆ ಬಹಳ ಸರಳ ಅಂತ ಹೋದ್ರ, ಅಥವಾ ಯಾವ ದೃಷ್ಟಿಯಿಂದ ಈ ಬೆಳೆಗಳಿಗೆ ಹೋದ್ರ ರೈತರು? ಇಲ್ಲ ಸರ್, ರೈತರು ಹೋಗೋ ಉದ್ದೇಶ ಅಂದ್ರೆ ಈಗ ಹಣದ ಬೆಳೆ ಯಾಕೆ ಹೋದ್ರ ಅಂತ ಸರ್, ಆಲ್ಮೋಸ್ಟ್ ಎಲ್ಲ ಈಗ ಜನರಲ್ಲಿ ಕಮರ್ಷಿಯಲ್ ಬೆಳೆ ಬೆಳಿಬೇಕಂಬುದು ಬಂದ್ಬಿಟ್ಟು ಸರ್. ಹೀಗಾಗಿ ಎಲ್ಲರ ಹತ್ತಿ ಒಂದು ಮೆಣಸಿನಕಾಯಿ ಬೆಳೆಕ್ ಬಂದ್ಬಿಟ್ರೆ ಸರ್. ಈಗ ಬೇರೆ ಬೆಳೆ ಬೆಳೆದ್ರೆ ಈಗ ಭತ್ತ ಬಂದ್ರೆ ನಮ್ಗೆ ವರ್ಕೌಟ್ ಆಗಲ್ಲ, ಈ ಸ್ವಲ್ಪ ಎಲ್ಲೇನೋ ಒಂದು 5% 10% ಭತ್ತ ಆಗ್ತಾರೆ ಅಂತ ಸೆಳ್ಕಾರೆ ಸರ್. ಆ ಭೂಮಿಗೂ ಸೌಳು ಜಮೀನ ಆಗ್ತಾರೆ ಸರ್. ಅದು ಸತೆ ವರ್ಕೌಟ್ ಆಗಲ್ಲ ಅಂತ ಪರ್ಯಾಯ ಬೆಳೆಗೆ 6 ದಿನಕ್ಕೆ ಹೋಗ್ಬೇಕಂತ ವಿಚಾರದಾಗ ರೈತರು ಇದಾರೆ ಸರ್. ಈಗ ಸದ್ಯ ಹೇಗೆ ನಿಮ್ಮ ಭೂಮಿ, ನೀವು 10 ವರ್ಷದಿಂದ ನಿಮ್ಗೆ ಇಲಾಖೆಯಲ್ಲಿ ಅನುಭವ ಇದೆ ಮತ್ತು ನಿಮ್ಮ ಊರ ಬಗ್ಗೆ ಅನುಭವ ಇದೆ, ನಿಮ್ಮ ಊರಿನ ಭೂಮಿ ಮಸರಕಲ್ ಭಾಗದ ಭೂಮಿ ಹೇಗಿತ್ತು ಮೊದಲ, ಈಗ ಯಾವ ರೀತಿಯಾಗಿದೆ ಭೂಮಿ, ಏನಾದರೂ ಭೂಮಿಯಲ್ಲಿ ಫಲವತ್ತತೆ ಬದಲಾವಣೆ ಆಗಿದೆ ಅಂತೀರಾ, ಹೇಗೆ ನೀರಾವರಿ ಬಂದ ಮೇಲೆ ಯಾವ ರೀತಿ ಬದಲಾವಣೆ ಆಗಿದೆ ಭೂಮಿಯ ಫಲವತ್ತತೆಯಲ್ಲಿ? ಫಲವತ್ತತೆಯಲ್ಲಿ ನೋಡಿ ಸರ್, ನಮ್ಮಲ್ಲಿ ಭೂಮಿ ಏನು ಸರ್, ಈಗ ನೀರಾವರಿ ಬಂದ ಮೇಲೆ ಏನು ಸರ್, ಬೆಳೆ ತಗೊಳ್ತಾ ಇದಾರೆ ಸರ್ ರೈತರಿಗೆ. ಆದರೆ ಬೆಳೆ ತಗೊಂಡಾಗಲ್ಲ ಭೂಮಿಗೆ ನಾವು ಈ ಸಾವಯವ ಗೊಬ್ಬರ ಆಗಲಿ ಇಂಥವೆಲ್ಲ ಕೊಡ್ಬೇಕಂಬುದು ಜನರಲ್ಲಿ ಕಡಿಮೆ ಆಗ್ಬಿಟ್ಟ ಸರ್. ಬಹಳಷ್ಟು ಜನ ಏನಂದ್ರೆ ಬರೀ ರಾಸಾಯನಿಕ ಗೊಬ್ಬರ ಕೊಡ್ತಾರ ಸರ್, ಬೆಳೆ ಬೆಳ್ಕೊಂತಾರೆ ಅಷ್ಟೇ. ಆದ್ರೆ ನಾವು ಭೂಮಿ ಬೆಳೆ ಬೆಳಿತೀವಿ ಮತ್ತೆ ಸಾವಯವ ಗೊಬ್ಬರ ಬೆಳಿಬೇಕು, ಭೂಮಿ ಫಲವತ್ತತೆ ಕಾಪಾಡ್ಕೋಕೊಂಬುದು ರೈತರದ ತಲೆಯಲ್ಲಿ ಇನ್ನ ಸ್ವಲ್ಪ ಕಡಿಮೆ ಆಗಕೈತೆ ಸರ್ ಈಗ. ಆದ್ರೆ ಏನ್ ಮಾಡ್ಬೇಕು, ಆದಷ್ಟು ರೈತರಿಗೆ ರಾಸಾಯನಿಕ ಗೊಬ್ಬರ ಬಳಕೆ ಕಡಿಮೆ ಮಾಡಿ ಆದಷ್ಟು ಸಾವಯವ ಬಗ್ಗೆ ಉಪಯೋಗ ಮಾಡಿ ಅದನ್ನ ಭೂಮಿ ಫಲವತ್ತತೆ ಕಾಪಾಡ್ಕೋಕಂತ ನಾವು ನಮ್ಮ ಅಭಿಪ್ರಾಯ ಸರ್. ಈಗ ತಾವು ಒಬ್ಬ ರೈತರದಿರಿ, ತಮ್ಮದು ಭೂಮಿ ಇದೆ, ಹೇಗೆ ತಾವು ಸಾವಯವ ಗೊಬ್ಬರವನ್ನ ಭೂಮಿಯಲ್ಲಿ ಬಳಸ್ತಾ ಇದ್ದೀರಾ ಹೇಗೆ? ನಾವೇನ್ ಮಾಡ್ತೀವಿ ಸರ್, ಸದ್ಯ ಸರ್ ಈಗ ಸಾವಯವ ಗೊಬ್ಬರ ಬಳಸಕಂತಂದ್ರೆ ಈಗ ಒಂದು ವರ್ಷ ತೊಗರಿ ಆಗ್ತದೆ ಸರ್. ಒಂದು ವರ್ಷ ತೊಗರಿ ಆದ್ಮೇಲೆ ಆ ತೊಗರಿ ಇದು ಎಲೆಗಳು ಬಿದ್ದು ಭೂಮಿಗೆ ಫಲವತ್ತತೆ ಬರ್ತದೆ ಸರ್. ಅದಾದ್ಮೇಲೆ ಬೇರೆ ಬೆಳೆ ಬದಲಾವಣೆ ಮಾಡ್ಕೊಂತ ಸರ್. ಹಂಗ ಆ ರೂಪದಲ್ಲಿ ಆಗಲಿ ಸಾವಯವ ಗೊಬ್ಬರ ನಾವು ಮಾಡ್ಕೊಕತ್ತೇವೆ ಸರ್. ಹೇಗೆ ತಾವು ಮನೆಯಲ್ಲಿ ಮತ್ತೆ ಗೊಬ್ಬರ ತಿಪ್ಪೆ ಗೊಬ್ಬರ ಇಂಥವೆಲ್ಲ ಖರೀದಿ ಮಾಡಿ ಹಾಕೋದಿರ್ಬೋದು, ಮನೆ ಗೊಬ್ಬರಗಳು ತಮಗೆ ಸಾವಯವ ಗೊಬ್ಬರ ಸಿಗ್ತಾ ಇದ್ದಾವ? ಇಲ್ಲಿ ನೋಡಿ ಸರ್, ಆಲ್ಮೋಸ್ಟ್ ಅಲ್ಲಿ ಏನಾಗತ್ತದ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ದನಗಳು ರೈತರು ಸಂಖ್ಯೆ ಕಡಿಮೆ ಆಗ್ಬಿಟ್ಟ ಸರ್. ಆಲ್ಮೋಸ್ಟ್ ಅಲ್ಲಿ ಎಲ್ಲಾರು ಈಗ ನಂದಿನಿ ಹಾಲು ಇವೆಲ್ಲ ಉಪಯೋಗ ಮಾಡಕತ್ತಾರ ಸರ್. ಈಗ ದನಗಳ ಸಂಖ್ಯೆ ಕಡಿಮೆ ಆದ ಕೂಡ ತಿಪ್ಪೆ ಗೊಬ್ಬರ ಇವೆಲ್ಲ ಕಡಿಮೆ ಸರ್. ಈಗ ಹೀಗಾಗಿ ನಾವೇನ್ ಮಾಡ್ತೇವೆ ಸರ್, ಈಗ ಭೂಮಿನಲ್ಲಿ ನಾವೇನ್ ಮಾಡ್ತೇವೆ, ಮೊದಲು ಒಂದ್ಸಲ ಹೆಸರುಬೇಳೆ ತಕ್ಕೊಳ್ಳೋದಾಗಲಿ, ಇಲ್ಲಾಂದ್ರೆ ಬೆಳೆಗಳ ಪರ್ಯಾಯ ಮಾಡ್ಕೊಳ್ಳೋದಾಗಲಿ, ಆ ರೀತಿ ಮಾಡಿ ಮಾಡ್ಕೋಬೇಕು ಸರ್. ಅಂದ್ರೆ ಬೆಳೆಗಳ ಪರಿವರ್ತನೆ ಮಾಡೋದು, ಬೆಳೆ ಬದಲಾವಣೆ ಮಾಡೋದ್ರ ಮುಖಾಂತರ ಸ್ವಲ್ಪ ಭೂಮಿ ಫಲವತ್ತತೆಯಲ್ಲಿ ಸ್ವಲ್ಪ ಬದಲಾವಣೆ ಆಗುವ ಸಾಧ್ಯತೆ ಇರ್ತದೆ. ಆಯ್ತು ಸರ್, ಆಯ್ತು ಸರ್, ಬೆಳವಾಗಿ ಸಾಧ್ಯತೆ ಐತೆ ಸರ್. ಹೇಗೆ ಈಗ ನಿಮ್ಮ ಒಕ್ಕಲತನದಲ್ಲಿ ನೀವು ಬೆಳಿತಕ್ಕಂತ ಬೆಳೆ ಯಾವುದು ಪ್ರಮುಖವಾಗಿ, ಯಾವ ನಿಮ್ಮ ಭೂಮಿಗೆ ಯಾವ ಬೆಳೆನ ಹಾಕ್ತಾರೆ ಪ್ರತಿ ವರ್ಷ? ಈಗ ನೋಡಿ ಸರ್, ಇಲ್ಲಿ ಒಬ್ಬೊಬ್ರು ಏನ್ ಮಾಡ್ತಾರೆ ಸರ್, ಆಲ್ಮೋಸ್ಟ್ ಆಲ್ ಈಗ ಮೆಣಸಿನಕಾಯಿ ಆಗ್ತದೆ ಸರ್, ಹತ್ತಿ ಸರ್, ಇವೆರಡೇ ಹಾಕ್ಯಂತ ಹೋಗತ್ತಾರ ಸರ್. ಈಗ ಬೇರೆ ಬೆಳೆ ಈಗ ಹಾಕೋದು ಕಡಿಮೆ ಆಗ್ಬಿಟ್ಟ ಸರ್. ಹೇಗೆ ಎಲ್ಲರೂ ಸ್ವಂತ ಒಕ್ಕಲತನ ಮಾಡ್ತಾ ಇದ್ದಾರ ಅಥವಾ ಭೂಮಿಯನ್ನ ಲೀಸ್ ಕೊಟ್ಟು ಒಕ್ಕಲತನ ಮಾಡಿಸ್ತಾ ಇದ್ದಾರ? ಯಾಕೆ ಇತ್ತೀಚೆಗೆ ಬಹಳಷ್ಟು ಕೇಳ್ತಾ ಇದೀವಿ ಭೂಮಿ ಲೀಸ್ ಕೊಡ್ತಾ ಇದ್ದಾರೆ ರೈತರು, ಮಾಡ್ಲಿಕ್ಕೆ ಆಗೋದಿಲ್ವಾ? ಹೇಗೆ ಯಾಕೆ ಲೀಸ್ ಕೊಡ್ತಾ ಇದ್ದಾರೆ ರೈತರು ಭೂಮಿಯನ್ನು? ಈಗ ನೋಡಿ ಸರ್, ರೈತರು ಲೀಸ್ ಕೊಡೋದು ಉದ್ದೇಶ ಏನಂದ್ರೆ, ಈಗ ಆದ್ರೂ ಈಗ ಬೆಳೆ ಬೆಳಿಬೇಕಾದ್ರೆ ಸರ್ ಬಂಡವಾಳ ಹಾಕ್ಬೇಕು, ಬಂಡವಾಳ ತೆಕ್ಕಬೇಕು ಸರ್. ಹಿಂಗಾಗಿ ರೈತರಲ್ಲಿ ಬಂಡವಾಳ ಇರಲಾರ ಸಲುವಾಗಿ ಆಲ್ಮೋಸ್ಟ್ ಆಲ್ ಜನ ರೈತರೇ, ರೈತರು ಈಗ ಏನಾಗತ್ತಾರೆ ಲೀಸ್ ಕೊಟ್ಟು ಬಂದಷ್ಟು ನಮಗೆ ಬರಲಿ, ಮಾರ್ಜಿನ್ ಬರ್ತದ, ಈಗ ಈ ಒಂದು ಭಾವನೆ ಮೇಲೆ ಲೀಸ್ ಕೊಡಕತ್ತಾರ ಸರ್. ಹೇಗೆ ನಡೆದಾವ್ ಈ ಭಾಗದಲ್ಲಿ ಲೀಸ್ ಎಲ್ಲ, ಹೇಗೆ ನಡೆದವ? ಒಂದ್ ಎಕರೆಗೆ ಎಷ್ಟೆಷ್ಟು ಲೀಸ್ ನಡೆದ ಇಲ್ಲೆಲ್ಲ? ಅದೇ ಸರ್, ಒಂದೊಂದು ಭೂಮಿ ಗುಣ ಮೇಲೆ ಹೋಗ್ತದೆ ಸರ್. ಒಂದೊಂದು ಒಳ್ಳೆ ಭೂಮಿ ಇದ್ರೆ ಎರಿ ಜಮೀನಲ್ಲಿ ಎಕರೆಕ್ಕ 28,000 to 27,000 ಹೋಗ್ಯಾವ್ರಿ. ಅದೇ ಭೂಮಿ ಸ್ವಲ್ಪ ಕಡಿಮೆ 15,000 ತನ ಹೋಗ್ಯಾವ ಸರ್. ಆ ಟೈಪ್ ಭೂಮಿ ಗುಣದ ಮೇಲೆ ರೇಟ್ ಅದಾವ ಸರ್. ಈಗ ನೋಡ್ರಿ, ಲೀಸ್ ಕೊಡ್ತಾರೆ, ಒಂದ್ ಕಡೆ ಲೀಸ್ ಕೊಡ್ತಾರೆ, ಇನ್ನೊಂದ್ ಕಡೆ ಲೀಸ್ ತಗೊಂಡು ಭೂಮಿ ಕೃಷಿಯನ್ನ ಮಾಡ್ತಿರ್ತಾರೆ. ನೀವ್ ಹೇಳಿದ್ರಿ ಈಗ ಮಾಡಕ್ ಆಗೋದಿಲ್ಲ ಹಾಗಂತಕ್ಕಂಥ ವಿಚಾರ, ಹೇಗೆ ಈಗ ಲೀಸ್ ತಗೊಂಡವ್ರು ಹೇಗ್ ಮಾಡಿಸ್ತಾರ? ಅವ್ರು ಏನ್ ಮಾಡೋರ್ ಇರ್ತಾರ ಮನೆಯಲ್ಲಿ, ಅಥವಾ ಹೇಗ್ ಮಾಡ್ತಾರ ಅವರೆಲ್ಲ ಲೀಸ್ ತಗೊಂಡವ್ರು ಭೂಮಿಯನ್ನ? ಲೀಸ್ ತಗೊಂಡವ್ರ ಭೂಮಿ ಏನ್ ಮಾಡ್ತಾರ ಸರ್, ಅವ್ರು ಆಂಧ್ರದ ಬಂದು ಲೀಸ್ ಮಾಡ್ತಾರ ಸರ್. ಅಂದ್ರೆ ಎಲ್ಲಾ ಆಂಧ್ರದವರೇ ತಗೊಂಡಿರ್ತಾರೆ? ಆಲ್ಮೋಸ್ಟ್ ನಮ್ಮಲ್ಲಿನೂ ಲೀಸ್ ಮಾಡಕತ್ತಾರ ಸರ್, ಬರೀ ಆಂಧ್ರದ ಅಂತೇಳಿ ನಮ್ ಜನರಲ್ಲಿ ಲೀಸ್ ಭೂಮಿ ಯಾರು ಕಡಿಮೆ ಇದ್ದವರು ಭೂಮಿ ತಗೊಂಡು ಲೀಸ್ ಮಾಡಕತ್ತಾರ ಸರ್. ಅವರು ಲೇಬರ್ ಮೇಲೆ ಕೆಲಸ ತಗೊಂಡು ಕೆಲಸ ಮಾಡ್ತಾರ ಸರ್. ಈಗ ನಿಮ್ಮ ಊರಲ್ಲಿ ಏನು ದನಕರುಗಳ ಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆ ಅಂತಂದ್ರೆ, ಅಂದಾಜು ಏನು ಎತ್ತುಗಳು ಅವೆಲ್ಲ ಒಕ್ಕಲ್ತನ ಮಾಡತಕ್ಕಂತ ಎತ್ತುಗಳಿಂದ ಸಂಖ್ಯೆ ಇದೆಯಾ ರೈತರದು? ಒಕ್ಕಲ್ತನ ಮಾಡೋ ರೈತರ ಸಂಖ್ಯೆ ಅಂದ್ರೆ ಕಡಿಮೆ ಸರ್. ಈಗ ಏನ್ ಮಾಡ್ತಾರ, ಕೆಲವರು ಅನಿವಾರ್ಯವಾಗಿ ಅಂತರ್ಬೇಸ್ ಸಲುವಾಗಿ ಮಾತ್ರ ರೈತರು ಒಕ್ಕಲ್ತನಕ್ಕೆ ಉಪಯೋಗ ಮಾಡಕತ್ತಾರ ಸರ್. ಅಷ್ಟೇ ಎಡೆ ಕುಂಟೆ ಹಾಸ್ಲಿಕ್ಕೆ ಅಷ್ಟೇ ಮಾತ್ರ ಸರ್. ಉಳಿದ್ವೆಲ್ಲ ಆಲ್ಮೋಸ್ಟ್ ಆಲ್ ಒಟ್ಟು ಟ್ರಾಕ್ಟರ್ ಇದ್ದೇನೆ ಕೆಲಸ ತಗೋತಾರ ಸರ್, ಬರೀ ಟ್ರಾಕ್ಟರ್ ಸರ್. ಈಗ ಎಲ್ಲರ ಅಂತರ್ಬೇಸ ಟ್ರಾಕ್ಟರ್ ಮಾಡಕ್ ಆಗಲ್ಲ ಸರ್, ಅನಿವಾರ್ಯ ಸರ್. ಅಂತ ಟೈಮ್ ಮೇಲೆ ಅಂತರ್ಬೇಸ್ ಸಲುವಾಗಿ ಎತ್ತುಗಳು ಇಟ್ಟಾರ ಸರ್ ಅಷ್ಟೇ. ಹೇಗೆ ನೀವು ಸಣ್ಣದಾಗಿಂದ ಒಕ್ಕಲ್ತನ, ಈಗಿನ ಒಕ್ಕಲ್ತನ ಎರಡು ನೋಡಿದ್ರೆ ನಿಮ್ಮ ಊರಿಂದ ಏನೇ ಅನಸ್ತು ನಿಮಗೆ? ಈಗ ಅವಾಗಿಂದ ಚಲೋ ಇತ್ತು ಒಕ್ಕಲ್ತನ ಅಂತೀರ, ಅಥವಾ ಈಗಿನ ಒಕ್ಕಲ್ತನ ಬಹಳ ಚಲೋ ಅದ, ರೈತರು ಒಳ್ಳೆ ಒಂದು ಹಣ ಪಡಿತಿದ್ದಾರೆ, ಆದಾಯ ಬರ್ತಾ ಇದೆ ಅಂತೀರ, ಹೇಗೆ ನೋಡಿ ಸರ್? ಮೊದಲು ನಮ್ಮ ಬಯಲು ಭೂಮಿ ಇರ್ಬೇಕಾದ್ರೆ ರೈತರು ಅದು ಮಳೆಗಾಲ ಎಲ್ಲ ಕಾಲ ಸರಿಯಾಗಿ ಹಂಚಿ ಬೀಳ್ತದೆ ಸರ್. ಹಿಂಗಾಗಿ ಅದು ಮೊದಲು ಬಯಲು ಭೂಮಿನಲ್ಲೇನೆ ಜೋಳ ಆಗಲಿ ಹತ್ತಿ ಆಗಲಿ ಇಂಥದ್ದು ಬೆಳೆದು ಪರ್ಯಾಯ ಬೆಳೆ ಮಾಡ್ಕೊಂತ ಹೋಗಿ ರೈತರು ಅವಾಗ ಆರಾಮಿದ್ರು ಸರ್. ನೀರಾವರಿ ಬಂದ್ಮೇಲೆ ಏನಾಗುತ್ತೆ ಸರ್, ರೈತರು ದುಡಿತಿರ ಸರ್, ದುಡಿದು ರೈತರಿಗೆ ಅದ್ರ ತಕ್ಕಂಗೆ ಖರ್ಚು ವೆಚ್ಚ ಬರ್ತಾವ ಸರ್. ಅದ್ರ ತಕ್ಕಂಗೆ ಏನಿಲ್ಲ ಸರ್, ರೈತರು ಏನು ಖರ್ಚು ಮಾಡ್ತಾರೆ, ಯಾವ ಬೆಳೆಗೆ ಏನು ಖರ್ಚು ಮಾಡ್ತಾರೆ, ಆ ಖರ್ಚು ಮಾಡತಕ್ಕಂಗೆ ರೈತರಿಗೆ ರೇಟ್ ಸಿಗ್ಬೇಕು ಸರ್. ಅಂದ್ರೆ ರೈತರು ವರ್ಕೌಟ್ ಆಗ್ತದೆ ಸರ್, ಹಿಂಗಿಲ್ಲಾಂದ್ರೆ ರೈತರಿಗೆ ತೊಂದರೆ ಆಗ್ತದೆ ಸರ್. ಅದೇ ಮೇನ್ ಏನು ಸರ್, ಇತ್ತೀಚೆಗೆ ಬಹಳಷ್ಟು ಮೆಣಸಿನಕಾಯಿ ಹೋಗಿದ್ದಾರೆ ರೈತರು ಈ ಭಾಗದಲ್ಲಿ ದೇವದೂರು ತಾಲೂಕಿನಲ್ಲಿ. ರೈತರು ಮೆಣಸಿನಕಾಯಿ ಹತ್ತಿ ಇದನ್ನ ಬಿಟ್ರೆ ಬೇರೆ ಬೆಳೆಗಳಿಗೆ ಅಷ್ಟು ಆಸಕ್ತಿ ತೋರಿಸ್ತಲ್ಲ. ಹೇಗೆ ನಿಮ್ಮ ಭಾಗದಲ್ಲಿ ಮೆಣಸಿನಕಾಯಿ ಇಳುವರಿ ಅದು ಹೇಗೆ ಬರ್ತಾ ಇದ್ದಾವೆ? ಈಗ ನೋಡಿ ಸರ್, ನಮ್ಮಲ್ಲಿ ಮೆಣಸಿನಕಾಯಿ ಇಳುವರಿ ಸರ್, ಈಗ ಒಂದು ಬ್ಯಾಡಿಗೆ ಅಂತ ಸರ್ ಒಂದು ಗುಂಟೂರ್ಕಾಯಿ ಅಂತ ಹಾಕ್ತಾರೆ ಸರ್. ಈಗ ಆಲ್ಮೋಸ್ಟ್ ಆಲ್ ಗುಂಟೂರ್ಕಾಯಿನೇ ಜಾಸ್ತಿ ಆಗ್ತದೆ ಸರ್. ಆದ್ರೆ ಒಂದ್ ಎಕರೆಕ್ಕೆ ನೋಡಿ ಸರ್, ಅದು ಸರಾಸರಿ 20 ಕ್ವಿಂಟಲ್ ತನ ಬರ್ತದೆ ಸರ್. 20 ಕ್ವಿಂಟಲ್ ಬಂದಾಗ ರೇಟ್ ಚೆನ್ನಾಗಿದ್ರೆ ಅವರು ಮಾರ್ಜಿನ್ ಸಿಗ್ತದೆ ಸರ್, ರೇಟ್ಗಿಂತ ಕಡಿಮೆ ಇದ್ರೆ ಮಾರ್ಜಿನ್ ಕಡಿಮೆ ಆಗ್ಬಿಡ್ತದೆ ಸರ್. ಇಷ್ಟೇ ಸರ್, ಮತ್ತೇನಿಲ್ಲ ಸರ್. ಬಹಳಷ್ಟು ಮೆಣಸಿನಕಾಯಿಗೆ ಖರ್ಚು ಮಾಡತಕ್ಕಂತ ವಿಚಾರ, ಎಷ್ಟೆಷ್ಟು ಖರ್ಚಾಗತ್ತೆ ಮೆಣಸಿನಕಾಯಿ ಒಂದೊಂದು ಎಕರೆ ರೈತರು? ಈಗ ನೋಡಿ ಸರ್, ಆಲ್ಮೋಸ್ಟ್ ಆಲ್ ಒಂದ್ ಎಕರೆಗೆ ಲೈಟ್ಸ್ ಖರ್ಚು ಮಾಡೋಕೆ 1 ಲಕ್ಷ ತನ ಖರ್ಚು ಮಾಡ್ತಾರೆ ಸರ್. 1 ಲಕ್ಷ ತನ ಸರಾಸರಿ ಹೋಗ್ತದೆ ಸರ್ ಈ ತರ ಖರ್ಚು ಬರ್ತದೆ ಸರ್. ಯಾಕಂದ್ರೆ ಗೊಬ್ಬರ ಖರ್ಚು ಬರ್ತದೆ ಸರ್, ಎಷ್ಟು ಎಣ್ಣೆ ಖರ್ಚು ಬರ್ತದೆ ಸರ್, ಆಳಿನ ಖರ್ಚು ಬರ್ತದೆ ಸರ್, ಇವೆಲ್ಲ ಖರ್ಚುಗಳವ ಸರ್. ಎಲ್ಲ ಬಿಡಿಸ್ಬೇಕು ಸರ್, ಅದು ಒಣಗಿಸ್ಬೇಕು ಸರ್, ಎಲ್ಲ ಇದು ಮಾಡ್ಕೊಂಡು ಹೋಗ್ಬೇಕಲ್ಲ ಸರ್. ಈ ಸ್ಟಾಕ್ ರೇಟ್ ಇಲ್ಲಾಂದ್ರೆ ಅವು ಎಸಿದಲ್ಲಿ ಸ್ಟಾಕ್ ಇಟ್ಬಿಡ್ತಾರೆ ಸರ್, ಆ ಒಂದು ಸಮಸ್ಯೆ ಸರ್. ಆಮೇಲೆ ರೇಟ್ ಬಂದಾಗ ಮಾಡ್ಕೊತಾರೆ ಸರ್. ಹೇಗೆ ರೈತರು ನೀರು ಬಂದ್ಮೇಲೆ ನೀರನ್ನ ಹಿತಮಿತವಾಗಿ ಬಳಸ್ತಿದ್ದಾರೆ. ಇನ್ನೊಂದ್ ಸರ್ ಇಲ್ಲಿ ಏನಾಗ್ತದೆ ಸರ್, ನೀರು ಬಂದ್ಮೇಲೆ ಈಗ ವಾರ ಬಂದಿ ಮಾಡೋದ್ರಿಂದ ಅನುಕೂಲ ಆಗತ್ತೆ ಸರ್. ಮೊದಲು ಏನಾಯ್ತು ಸರ್, ಕಂಟೈನರ್ ನೀರು ಬಿಡ್ತಾರಲ್ಲ ಸರ್, ಹಿಂಗಾಗಿ ರೈತರು ನೀರಿಂದು ಅವ್ರಿಗೆ ಹೆಂಗ್ ಉಪಯೋಗ ಮಾಡ್ಬೇಕು, ಅದನ್ನ ಯಾಕೆ ವೇಸ್ಟ್ ಮಾಡ್ಬೇಕಂಬುದು ಇದ್ದಿಲ್ಲ ಸರ್. ಈಗ ವಾರ ಬಂದ ಮೇಲೆ ಅನುಕೂಲ ಆಗೈತೆ ಸರ್, ಅನುಕೂಲ ಆಗೈತೆ ಸರ್, ಅನುಕೂಲ ಆಗೈತೆ. ನೀರೆಲ್ಲ ಹಳ್ಳ ಕರೆಸ್ತಿದ್ರು ಅವಾಗೆಲ್ಲ, ಒಮ್ಮೆ ಬೆಳೆಯಿಲ್ದಾಗ ಬಹಳಷ್ಟು ನೀರು ವೇಸ್ಟ್ ಆಗಿತ್ತು. ನೀರಿಗೇನಂತ ಅತಿಯಾಗಿ ನೀರನ್ನ ವೇಸ್ಟ್ ಮಾಡೋದಿಲ್ಲ. ಇನ್ನೊಂದು ಸರ್, ಈಗೇನ ಸರ್ ವಾರ ಬಂದ್ ಮಾಡಿದ್ರು ಸರ್, ನಮ್ಮೂರಲ್ಲಿ ಒಂದು ಕೆರೆ ಐತೆ ಸರ್, ಆ ಕೆರೆ ನೀರು ಅಂದ್ರೆ ನಮ್ಮ ಅಕ್ಷಯ ಪಾತ್ರ ಇದ್ದಂಗೆ ಸರ್. ಆ ಕೆರೆ ನೀರು ಏನಂದ್ರೆ ಕೆನಲ್ ನೀರು ಅಲ್ಲಿಗೆ ಕಲೆಕ್ಷನ್ ಕೊಟ್ಬಿಟ್ರೆ ಸರ್, ಅಲ್ಲಿ ಬಂದದ್ದು ಏನಾಗ ಸರ್, ಈಗ ಕೀಳ್ ನೀರು ಬರ್ತದೆ ಸರ್. ಕೀಳ್ ನೀರಿನಲ್ಲಿ ನಮ್ಮಲ್ಲಿ ಎಲ್ಲೆಲ್ಲಿ ಕೆನಲ್ ನೀರು ಬಂದಿಲ್ಲ ಸರ್, ಆ ಭೂಮಿಗೆ ನೀರು ಉಪಯೋಗ ಮಾಡ್ಕೈತಾರೆ ಸರ್. ಹೇಗೆ ಮೊಸರುಕಲ್ಲು ಬಗ್ಗೆ ಏನು ಹೇಳ್ತೀರಿ? ಮೊಸರುಕಲ್ಲು ಅಭಿವೃದ್ಧಿ ಆಗ್ತಾ ಇದೆಯಾ? ಮೊದಲಕ್ಕಿಂತಲೂ ಈಗಿಂತಲೂ ಚೆನ್ನಾಗಿ ಒಳ್ಳೆ ಒಂದು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತೀರಾ? ಇನ್ನೂ ಸಾಕಷ್ಟು ಆಗ್ಬೇಕಂತ ಹೇಳ್ತೀರಾ? ಹೇಗೆ ಸರ್ ಈಗ ಅವಾಗ ಇವಾಗ ಅಭಿವೃದ್ಧಿ ಆಗಕೈತ ಸರ್? ಇನ್ನೂ ಆಗ್ಬೇಕು ಸರ್, ಆಗ್ಬೇಕು ಸರ್, ಆಗ್ಬೇಕು ಸರ್. ಏನೇನೊಂದು ಅನಾನುಕೂಲತೆಗಳು ಈ ಊರಿಗೆ, ಇನ್ನೂ ಏನೇನು ಆಗ್ಬೇಕಾಗಿದೆ ಸೌಲಭ್ಯಗಳು ಮುಖ್ಯವಾಗಿ? ಈಗ ನೋಡಿ ಸರ್, ನಮ್ಮಲ್ಲಿ ಎಲ್ಲ ರೀತಿ ಪ್ರತಿಯೊಂದು ಸೌಕರ್ಯಗಳಾಗ್ಯಾವ ಸರ್, ಪ್ರತಿಯೊಂದು ಎಲ್ಲ ರೀತಿ ಸೌಕರ್ಯ, ಪ್ರತಿಯೊಂದು ವ್ಯವಸ್ಥೆ. ಆದರೆ ಇನ್ನೊಂದು ಸರ್ ಸಮಸ್ಯೆ ಸರ್, ನಮ್ಮಲ್ಲಿ ವಿದ್ಯುತ್ ಸಮಸ್ಯೆ ಅಂದ್ರೆ ಸ್ವಲ್ಪ ಏರುಪೇರು ಆಗ್ತದೆ ಸರ್, ಅದೊಂದು ಆಯ್ತಂದ್ರೆ ನಮ್ಗೇನು ತೊಂದರೆ ಇಲ್ಲ ಸರ್. ಹೇಗೆ ಊರಲ್ಲಿ ಜನ ಓದಿದಂಥವ್ರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ, ಓದಿದಂಥ ಜನ ಏನಾರು ಅನ್ಎಂಪ್ಲಾಯ್ಮೆಂಟು ನಿರುದ್ಯೋಗ ಸಮಸ್ಯೆ ಇದೆಯಾ, ಅಥವಾ ಇಲ್ಲಿ ಕೂಲಿಕಾರ ಸಮಸ್ಯೆ ಅದು ಹೇಗಿದೆ? ಇಲ್ಲ ಇಲ್ಲ ಸರ್, ನಮ್ಮೂರಲ್ಲಿ ನೋಡಿ ಸರ್, ಎಲ್ಲ ವಿದ್ಯಾವಂತರದ್ರು ಸರ್, ಆಲ್ಮೋಸ್ಟ್ ಆಲ್ ಓದಿದ್ರಲ್ಲಿ ಜಾಬ್ ಇಡಿದ್ರು ಸರ್, ಎಲ್ಲರೂ ಕೆಲಸ ಮಾಡ್ತಾರೆ ಸರ್. ಆಮೇಲೆ ಕೂಲಿಕಾರ ಸಮಸ್ಯೆ ಅಂದ್ರೆ ಈಗ ನಮ್ಮಲ್ಲಿ ಏನು ಮಾಡ್ತಾರೆ, ಆಲ್ಮೋಸ್ಟ್ ಆಲ್ ಬೇರೆ ಕಡೆ ಎಲ್ಲಿ ಕೆಲಸ ಇಲ್ದಾರನ್ನ ಅಲ್ಲಿ ಕರ್ಕೊಂಬಂದು ಈಗ ಕೆಲಸ ತೊಗೊಂತಾರೆ ಸರ್. ಅಂದ್ರೆ ನಿಮ್ಮಲ್ಲಿಯೂ ಲೇಬರ್ ಸಿಗೋದಿಲ್ಲ, ಇಲ್ಲಿ ಬೇರೆ ಕಡೆದಿಂದ ಕರ್ಕೊಂಬರ್ಬೇಕು? ಕರ್ಕೊಂಬರ್ತಾರೆ ಸರ್, ನಮ್ಮಲ್ಲಿ ಲೇಬರ್ ಇತ್ತು, ಈಗ ಇಲ್ಲಿ ತಕ್ಕಂಗೆ ಬೆಳೆ ತಕ್ಕಂಗೆ ಲೇಬರ್ ಸಿಗಂಗಿಲ್ಲ ಸರ್, ಬೇರೆ ಕಡೆ ಕರ್ಕೊಂಬರ್ಬೇಕು ಸರ್, ಅನಿವಾರ್ಯ ಸರ್. ಆ ಲೇಬರ್ ಒಂದು ಟಾಟಾ ಎಸ್ನಲ್ಲಿ ಬರ್ತಾರೆ ಸರ್, ಮತ್ತೆ ಕೆಲಸ ಮಾಡಿ ಮತ್ತೆ ಟಾಟಾ ಎಸ್ನಲ್ಲಿ ಹೋಗ್ತಾರೆ ಸರ್. ಮತ್ತೇನು ಹೇಳಿದ್ರೆ ರೈತರಿಗೆ ತಾವು ಇಲಾಖೆಯಲ್ಲಿ ನಿವೃತ್ತಿಯನ್ನು ಪಡ್ಕೊಂಡಿದ್ರೆ ರೈತರಿಗೆ ಸಲಹೆಗಳನ್ನು ಕೊಡೋದು, ಏನಾದರೂ ಒಂದು ಸೇವೆಯನ್ನು ಮಾಡ್ತಾ ಇರ್ತೀರಾ ರೈತರ ಸಲುವಾಗಿ? ಮಾಡ್ತೇವೆ ಸರ್, ರೈತರಿಗೆ ಆಲ್ಮೋಸ್ಟ್ ಆಲ್ ಸರ್ ನಾವು ಇಲಾಖೆ ಸೇವೆಯನ್ನು ಸರ್ ಒಂದು ಆಲ್ಮೋಸ್ಟ್ ಆಲ್ ರೈತರು ಸರ್ ಈಗ ಹಣ ಇದು ನಾವು ಏನಂತ ಖರ್ಚು ಕಡಿಮೆ ಮಾಡಿ ಉತ್ಪನ್ನ ಜಾಸ್ತಿ ತಗೊಂತ ಸಲಹೆ ಕೊಡ್ತೇವೆ ಸರ್. ಆಲ್ಮೋಸ್ಟ್ ಆಲ್ ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡ್ಕೊಂತ ಹೋಗಿ ಸಾವಯವ ಗೊಬ್ಬರನ ಬೆಳೆಸಿ ಆ ಖರ್ಚನ್ನ ಕಡಿಮೆ ಮಾಡಬೇಕು. ಆಮೇಲೆ ಇನ್ನೊಂದು ರಾಸಾಯನಿಕ ಈ ಔಷಧಿಗಳು ಒಡೆಯೋದ್ ಬದಲು ಈ ಬೇವಿನ ಎಣ್ಣೆ ಆಗಲಿ ಇಂಥವೆಲ್ಲ ಹೋಗಿ ಈ ತರ ಒಡೆದು ನೀವು ಆದಷ್ಟು ಖರ್ಚು ವೆಚ್ಚ ಕಡಿಮೆ ಮಾಡ್ಕೊಳ್ಳಂತ ಸಲಹೆ ಕೊಡ್ತೇವೆ ಸರ್. ಈಗ ಮೊದಲು ನೀವು ಸಣ್ಣವ್ರದ್ದ ನಿಮ್ಮ ತಂದೆಯವರು ಅವಾಗೆಲ್ಲ ದನಗಳನ್ನು ಕಟ್ಟಿ ಎತ್ತುಗಳನ್ನು ಕಟ್ಟಿ ಒಕ್ಕಲತನ ಮಾಡ್ತಿದ್ರು, ಆದ್ರೆ ನೀವೆಲ್ಲ ಹೋಗಿಬಿಟ್ಟು ಎತ್ತ ತೆಗೆದುಬಿಟ್ರಿ, ಮಾಡೋ ಜನ ಎಲ್ಲ ಮಕ್ಕಳೆಲ್ಲ ನೌಕರಿ ಮಾಡ್ತಾರೆ, ಹಿಂಗಾಗಿ ಬಹಳಷ್ಟು ಜನ ರೈತರು ಭೂಮಿಯನ್ನು ಲೀಸ್ ಕೊಡ್ತಾ ಇದ್ದಾರೆ. ಹೇಗೆ ಲೀಸ್ ಕೊಡೋದು ಚಲೋ ಅಂತೀರೋ, ಅಥವಾ ಭೂಮಿಯನ್ನು ಸ್ವಂತ ಒಕ್ಕಲತನ ಮಾಡೋ ಚಲೋನ? ಇನ್ನೊಂದು ಸರ್ ಏನಾದ್ರು ಸರ್ ಆಲ್ಮೋಸ್ಟ್ ಲೀಸ್ ನಾವೇನು ಮಾಡ್ತೇವೆ ಸರ್ ಕೊಡ್ಬೋದು ಸರ್, ಆದಷ್ಟು ನಾವು ಸ್ವಲ್ಪ ನಾವು ಸ್ವತಃ ಒಕ್ಕಲತನ ಮಾಡ್ಬೇಕು ಸರ್. ಅಂದ್ರೆ ಈ ಒಕ್ಕಲತನದಲ್ಲಿದ್ದ ಭೂಮಿಯಲ್ಲಿದ್ದಷ್ಟು ನೆಮ್ಮದಿ ಬೇರೆ ಯಾವುದರಲ್ಲಿ ಸಿಗಲ್ಲ ಸರ್, ಸಿಗಲ್ಲ ಸರ್. ಈಗ ಬೇರೆ ಯಾವುದೋ ಫೀಲ್ಡ್ ನಲ್ಲಿ ಹೋಗ್ಬೋದು ಸರ್, ಆದ್ರೆ ಇನ್ನೊಂದು ಈ ಒಂದು ನೆಮ್ಮದಿ ಎಲ್ಲಿ ಸಿಗಲ್ಲ ಸರ್. ಭೂಮಿ ಸೇವೆ ಮಾಡ್ಬೇಕು ಸರ್, ಮಾಡ್ಬೇಕು ಸರ್. ಅಂದ್ರೆ ಒಕ್ಕಲತನದಿಂದ ಒಂದು ಒಳ್ಳೆ ನೆಮ್ಮದಿ ಜೀವನ ಮಾಡಬಹುದು, ನಾವೇ ಸ್ವಂತ ಮಾಡಿದ್ರೆ ತೃಪ್ತಿ ಇರುತ್ತೆ ನಮ್ಗೆ, ಇರ್ತದೆ ಸರ್. ಅದು ಮಾತ್ರ ಇದು ಸರ್ ನಮ್ಗೆ. ಹಾಂ, ನಾವು ಎಷ್ಟೇ ರೇಟ್ ಸರ್ ಬಹಳ ಸರ್, ಸ್ವಲ್ಪ ನಾವು ಒಂದ್ ಎಕರೆ ಆಗಲಿ ಎರಡು ಎಕರೆ ಆಗಲಿ ಸ್ವಂತ ಮಾಡಿ ನಮ್ ಸ್ವಂತ ಒಂದು ಇದು ಮಾಡಿದ್ರೆ ನಮ್ಗೆ ನೆಮ್ಮದಿ ಶಾಂತಿ ಸಿಗ್ತದೆ ಸರ್. ಒಳ್ಳೆಯದು ಚನ್ನವೀರಪ್ಪ ಅವರೇ, ಇದುವರೆಗೂ ನಿಮ್ಮ ಕೆಲವೊಂದಿಷ್ಟು ವಿಚಾರವನ್ನು ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಜಾನುವಾರುಗಳಿಗೆ ಗರ್ಭಪಾತಕ್ಕೆ ಕಾರಣ ಮತ್ತು ಪರಿಹಾರ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ದೇವದುರ್ಗ ತಾಲೂಕಿನ ಮಸರಕರ್ ಗ್ರಾಮದ ಚನ್ನವೀರಪ್ಪ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿಗೆ 7.5 ಗ್ರಾಂ ಚಿಕ್ಪಿ ಮ್ಯಾಜಿಕ್ ಅಥವಾ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈ ಕಂಟೆನಾಲ್ ಅನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಈ ಸಿಂಪರಣೆಯನ್ನು 15 ದಿನಗಳ ನಂತರ ಮತ್ತೊಮ್ಮೆ ಮಾಡಬೇಕು. ಕಡಲೆಯಲ್ಲಿ ಬಿತ್ತಿದ 35 ದಿನಗಳ ನಂತರ 20 ppm NAA ಸಿಂಪಡಿಸಬೇಕು. ಇದರಿಂದ ಬೆಳೆಗಳು ಸದೃಢ ಮತ್ತು ಆರೋಗ್ಯಕರವಾಗಿ ಬೆಳೆದು ಹೆಚ್ಚಿನ ಇಳುವರಿಯನ್ನು ಕೊಡುತ್ತದೆ.